ಮೂಢಜಹೀಹಿ ಧನಾಗಮ ಕೃಷ್ಣ ಕುರು ಸದ್ಬುದ್ಧಿ ಮನಸಿ ವಿತೃಷ್ಣ ಯಲ್ಲಭಸೆ ನಿಜ ಕರ್ಮೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ನಾರೀ ಸ್ತನ ಭರ ನಾಭಿದೇಶಂ ದೃಷ್ಟ್ವಾ ಮಾಗಾ ಮೋಹಾವೇಶಂ ಏತನ್ಮಾಂಸವಸಾದಿ ವಿಕಾರಂ ಮನಸಿ ವಿಚಿಂತಯ ವಾರಂ ವಾರಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ ನಲನಿ ದಲಗತ ಜಲಮತಿ ತರಲಂ ತತ್ವಜ್ಜೀವಿತಮತಿಶಯ ಚಪಲಂ ವಿದ್ಯುವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕ ಹತಂ ಚ ಸಮಸ್ತಂ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತಿ ಜರ್ಜರ ದೇಹೇ ವಾರ್ತಾಂ ಕೋಪಿ ನ ಪೃಚ್ಛತಿ ಗೇಹೇ ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೇ ಗತವತಿ ವಾಯೋ ದೇಹ ಅಪಾಯೇ ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯೇ ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವಸ್ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನ ಸಕ್ತಃ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರ ಕಸ್ಯ ತ್ವಂ ಕಃ ಕುತ ಆಯಾತಃ ತತ್ ತ್ವಂ ಚಿಂತಯ ತದಿಹ ಭ್ರಾತಃ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿಃ ಭಜ ಗೋವಿಂದಂ ಭಜ ಗೋವಿಂದ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ನಹಿ ನಹಿ ರಕ್ಷತಿ ನಿರ್ಮೋಹತ್ವ ಇದು ಮನಸ್ಸಿನ ನಿಶ್ಚಲತೆಗೆ ಕಾರಣವಾಗ್ತದೆ. ಮನಸ್ಸಿನ ಚಂಚಲತೆಗೆ ಮೂಲ ಕಾರಣ ವಿಷಯ ವಸ್ತುಗಳಲ್ಲೇ ನಮಗಿರುವಂತಹ ಅಟ್ಯಾಚ್ಮೆಂಟ್, ಮೋಹ. ಈ ಮೋಹಗಳು ಯಾವತ್ತಿಗೂ ಕೂಡ ನಮ್ಮ ಸ್ಥೈರ್ಯವನ್ನು, ನಮ್ಮ ಕಾನ್ಫಿಡೆನ್ಸನ್ನು, ಹೊಸ ಸೀರೆ ರೀ ಯುಗಾದಿದು ಒಳ್ಳೆಯದು, ಇವತ್ತಿನ ದಿವಸ ಒಳ್ಳೆಯದು, ಏನಾರ ಹೇಳಿ ಒಳ್ಳೇದು ಅನ್ಬೇಕು, ಏನು ಹೇಳಬೇಕು ತಿಳಿದ. ಕರೆಕ್ಟ್ ಅದಲ್ಲ ಹೇಳಿದ್ದ, ಅದು ಅದು ಸುರಬಾರ್ದು. ಆಮೇಲೆ ನೋಡಿ ಮತ್ತೆ ತುಂಬಾ ಸುಟ್ಟಾಯ್ತು, ಇದು ಮಾಡಿ ಬರ್ತದ ಸ್ಟಿಚ್ಚಲ್ಲ, ನಾವು ಏನಂತ ನಾವು ರಪ್ಪು ಅಂತೀವಿ. ಅದೆಷ್ಟು ಕಿಡಿ ಇರ್ತದೆ ಕಾಟನ್ ತಗೊಳ್ತಂಗ ಅದು ಆರೋ ಬಿಡ್ತದೆ. ಸೊ ಎಷ್ಟು ಎಷ್ಟು ಮೋಹಾತುರರಾಗ್ತೀವಿ, ವಿಷಯ ವಸ್ತು ಪದಾರ್ಥಗಳಲ್ಲಿ ವ್ಯಾಮೋಹನ ಬೆಳೆಸ್ಕೋತೀವಿ, ಸಂಬಂಧಗಳಲ್ಲಿ ಅಟ್ಯಾಚ್ಮೆಂಟನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ, ಎಷ್ಟೆಷ್ಟು ಆತ್ಕಾರವಾಗಿ ಇಟ್ಕೋತೀವಿ, ಅಷ್ಟು ಅಷ್ಟು ನಮ್ಮ ಅಂತಃಕರಣ ಗೋಜುಮಯ ಆಗ್ತದೆ, ಕಲುಷಿತವಾಗ್ತದೆ, ಚಂಚಲಿತವಾಗ್ತದೆ. ಈ ಅಟ್ಯಾಚ್ಮೆಂಟ್ ಎಷ್ಟು ಕಡಿಮೆ ಆಗ್ತವೆ ಅಷ್ಟು ನಮ್ಮ ಮನಸ್ಸು ಶಾಂತವಾಗಿರ್ತದೆ. ನಮಗೆ ಶಾಂತವಾದ ಮನಸ್ಸು ಬೇಕು. ಜೀವನದಲ್ಲಿ ಏನು ಸಾಧಿಸಿದ್ರು ಅಷ್ಟು ಹೋಯಿತು. ನಮ್ಮ ನಿದ್ರೆ ಓನರ್ ನಾವಾಗಬೇಕು. ಅಪಾರ್ಟ್ಮೆಂಟ್ ಓನರ್ ಹೌದೋ ಅಲ್ಲೋ ಗೊತ್ತಿಲ್ಲ, ಲ್ಯಾಂಡ್ ಓನರ್ ಹೌದೋ ಅಲ್ಲೋ ಗೊತ್ತಿಲ್ಲ. ಈ ಮಕ್ಕಳು, ಈ ಸಂಬಂಧಗಳು, ಇವು ಎಲ್ಲರಿಗೂ ಸಂಬಂಧಿಕರು ಅಂತ ಹೇಳ್ಕೊತೀಯ, ಅದು ಕೂಡ ನಂಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿಮ್ಮ ಸಂಬಂಧಿಕರು ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ, ನಿನ್ನ ನಿದ್ರೆಯ ಓನರ್ಶಿಪ್ ನಿಂದು, ನಿನ್ನ ಕೈಯೊಳಗಿದೆ ನಿದ್ರೆ. ನಿನಗೆ ನಿದ್ರೆ ಬೇಕು ಅಂದರೆ ನೀನು ನಿದ್ರೆ ಮಾಡಬೇಕು, ಇದು ಬೇಡ ಇವತ್ತು ಸ್ವಲ್ಪ ಕೆಲಸ ಮಾಡೋದ್ರೆ ಕೆಲಸ ಮಾಡಬೇಕು. ಇಫ್ ಯುವರ್ ಮೈಂಡ್ ಕ್ಯಾನ್ ಲಿಸನ್ ಟು ದಿಸ್ ಆ್ಯಂಡ್ ಫಾಲೋ ಯುವರ್ ಇನ್ಸ್ಟ್ರಕ್ಷನ್ಸ್, ನಥಿಂಗ್ ಗ್ರೇಟ್ ತಪಸ್ ದನ್ ದಟ್. ಇದು ಯಾವಾಗ ಸಾಧ್ಯ ಅಂದರೆ ನೀನು ಯಾವಾಗ ನಿನ್ನ ಮೋಹಗಳನ್ನು, ವ್ಯಾಮೋಹಗಳನ್ನು, ನಿನ್ನ ರಾಗಗಳನ್ನು, ನಿನ್ನ ಬಲವತ್ತರವಾದಂತಹ ಸ್ವಾರ್ಥ ಕಾಮನೆಗಳನ್ನು, ಇವುಗಳನ್ನು ಎಷ್ಟೆಷ್ಟು ನೀ ಕಡಿಮೆ ಮಾಡ್ತಾ ಹೋಗ್ತೀಯ ಅಷ್ಟು ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತದೆ. ನಿಶ್ಚಲ ತತ್ವೇ ಮನಸ್ಸು ಶಾಂತವಾದಾಗ ಜೀವನ್ ಮುಕ್ತಿ. ಅಂಗೈಯಲ್ಲಿ ಮೋಕ್ಷವು ನಿನ್ನ ಅಂಗೈಯಲ್ಲಿದೆ, ಆತ್ಮಜ್ಞಾನವು ನಿನ್ನ ಅಂಗೈಯಲ್ಲಿದೆ. ಇದರ ಅರ್ಥ ಏನು ಗೊತ್ತಾಯ್ತಲ್ಲ, ಅಂಗೈಯ ಈಸ ಇದು ನಾನು ನುಡಿ ಇದ್ದಂಗೆ, ಹಸ್ತೇ ಅವಲ ಅಮಲಕವತ್, ಹಸ್ತೇ ಅಮಲಕ. ಅಮಲಕ ಅಂದರೆ ನೆಲ್ಲಿಕಾಯಿ. ನನ್ನ ಕೈಯಲ್ಲಿ ನೆಲ್ಲಿಕಾಯಿ ಇದೆ ಅನ್ನೋದ್ರ ಬಗ್ಗೆ, ಅದು ಇದ್ದದ್ದಾದರೆ ಅದು ಇದೆ ಅನ್ನೋದ್ರ ಬಗ್ಗೆ ನನಗೆ ಯಾವ ಸಂದೇಹ ಸಂಶಯಗಳು ಏನೂ ಇರೋದಿಲ್ಲ. ಸ್ವಚ್ಛ ಗೊತ್ತಿರ್ತದೆ ಇಲ್ಲಿ ನೆಲ್ಲಿಕಾಯಿ ಇಲ್ಲಿದೆ ಅಂತೇಳಿ. ಹಾಗೆ ಒಂದು ಸಲ ಮನಸ್ಸು ಶಾಂತ ಸ್ಥಿತಿಗೆ ಬಂತು ಅಂದರೆ ಆ ಜ್ಞಾನದ ನಿರ್ಧಾರ ವ್ಯವಸಾಯ ಅಧ್ಯವಸಾಯ ಚೆನ್ನಾಗಿತ್ತು ಅಂತಂದರೆ ನೀನೆಂತ ಬಿಡ್ತೀಯ ಅಷ್ಟೇ ಮುಗಿದಿತ್ತು. ಇದು ಯಾವಾಗ ಸಾಧ್ಯ? ನಿಶ್ಚಲ ನಿಶ್ಚಲ ತತ್ವೇ. ನಿಶ್ಚಲ ತತ್ವ ಯಾವಾಗ ಸಾಧ್ಯ? ನಿರ್ಮೋಹತ್ವೇ. ನಿರ್ಮೋಹತ್ವ ಯಾವಾಗ ಸಾಧ್ಯ? ನಿಸ್ಸಂಗತ್ವೇ. ನಿಸ್ಸಂಗತ್ವ ಯಾವಾಗ ಸಾಧ್ಯ? ಸತ್ಸಂಗತ್ವ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ನಿರ್ಮೋಹತ್ವ ಒಂದು ಸಪ್ತಮಿ ಇದೆ, ನಿರ್ಮೋಹತ್ವೇ ನಿಶ್ಚಲ ತತ್ವ. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಹೌದಾ? ಹತ್ತನೇ ಶ್ಲೋಕ. ವಯಸ್ಸಿ ಗತೇಕ ಕಾಮ ವಿಕಾರ ಶುಷ್ಕೇ ನೀರೇಕ ಕಾಸಾರ ಕ್ಷೀಣೇ ವಿತ್ತಿ ಕಪರಿವಾರ ಜ್ಞಾತೆ ತತ್ವೇ ಕಸಂಸಾರ ವಯಸ್ಸಿ ಗತೇ ಕಾಮ ವಿಕಾರ ಶುಷ್ಕೇ ನೀರೇ ಕಾಸಾರ ಕ್ಷೀಣೇ ವಿತ್ತಿ ಕಪರಿವಾರ ಜ್ಞಾತೆ ತತ್ವೇ ಕಸಂಸಾರ. ವಯಸ್ಸಿ ಗತಿ ಆಯ್ತು, 50, 60, 70 ವರ್ಷ ಆದ, 80 ವರ್ಷ ಆದ. ಇಂತಹ ವಯಸ್ಸಾದವ್ರ ಹತ್ರ ಯಾವ ಕಾಮ ವಿಕಾರಗಳು ಇರಲಿಕ್ಕೆ ಸಾಧ್ಯ? ಕಾಮ ವಿಕಾರ ಇಂದ್ರಿಯಗಳೆಲ್ಲ ಏನಾಗ್ಬಿಟ್ಟವೆ? ಅವು ಜರ್ಜರಿತವಾಗ್ಬಿಟ್ಟವೆ. ಕಣ್ಣುಗಳು ಕಾಣ್ತಾ ಇಲ್ಲ, ಟಿ ವಿ ನೋಡೋ ಪ್ರಶ್ನೆ ದೂರದ ಮಾತು. ಕಿವಿಗಳು ಕೇಳಿಸ್ತಾ ಇಲ್ಲ, ಫುಲ್ ವಾಲ್ಯೂಮ್ ಕೊಟ್ಟರು ಕೇಳಿಸಂಗಿಲ್ಲ. ಆದರೂ ಕೇಳ್ಕೊತ ಕೂತಾರೆ ಅಂತಂದರೆ ಕೇಳ್ಕೊತ ಕೂತಂಗೆ ಕೂತಾರೆ ಅಷ್ಟೇ. ಮಾನಸಿಕ ಸಮಾಧಾನ, ನಾನು ಟಿ ವಿ ಕೇಳಲಿಕ್ಕತ್ತೀನಿ, ನಾ ಸಂಗೀತ ಕೇಳಿಕತ್ತೀನಿ, ಡೈಲಾಗ್ ಕೇಳಿಕತ್ತೀನಿ. ಕೇಳಿಸಿರೋದೇ ಇಲ್ಲ. ಏನು ಸೊ ವಯಸ್ಸಿಗೆ ಗತಿ? ವಯಸ್ಸು ಕಳೆದು ಹೋದ್ಮೇಲೆ ಗತಿ ಅಂದರೆ ಕಳೆದು ಹೋಗಿ, ವಯಸ್ಸು ಕಳೆದು ಹೋದ್ಮೇಲೆ ವಯೋಧರ್ಮಕ್ಕೆ ತಕ್ಕಂತೆ ಇಂದ್ರಿಯಗಳು ಜರ್ಜರಿತವಾಗುತ್ತವೆ. ಇಂದ್ರಿಯಗಳು ಜರ್ಜರಿತವೇ ಆದಮೇಲೆ ಇನ್ನೆಂಥ ಕಾಮ ವಿಕಾರ? ಇನ್ನು ಕನ್ಫರ್ಮ್ ಆಗಿದೆ 240 ಕೆಳಗೆ ಬರೋಂಗೆ ಇಲ್ಲ ನನ್ನ ಡಯಾಬಿಟಿಸ್ ಅಂತೇಳಿ, ಆವಾಗ ಗುಲಾಬ್ ಜಾಮೂನ್ ತಿನ್ನಬೇಕು ಅನ್ನೋಂಥ ಆಸಕ್ತಿ ಆದರೆ ಹೇಗೆ ಮೂಡ್ತು? ಅವನು ಎಷ್ಟೇ ಉತ್ಸಾಹದಿಂದ ಬೇಕು ಅಂತ ಮುಂದೆ ಮುಂದೆ ಸಹಿತ ಅವನ ನೆನಪಾಗ್ತದೆ ಇನ್ಸುಲಿನ್ ಇನ್ನೂ ತೊಗೊಂಡಿಲ್ಲ. ಆ ಇನ್ಸುಲಿನ್ ತೊಗೊಂಡಿಲ್ಲ ಅಂತ ನೆನಪಾದ ತಕ್ಷಣ ಇನ್ಸುಲಿನ್ ತೊಗೊಳಕ್ಕೆ ಹೋಗ್ತಾನೆ, ಜೊತೆಗೆ ಒಂದು ಗುಲಾಬ್ ಜಾಮೂನು ತಿಂದು ಬರ್ತಾನೆ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ನಮ್ಮ ಕಣ್ಣೆದುರಿಗೆ ಆಗ್ಯಾವ ಇಲ್ಲ, ಪ್ರಾಕ್ಟಿಕಲ್ ಅನುಭವ ಆಗ್ಯಾವ. ನಾನು ಇನ್ನೂ ಆ ಲೆವೆಲ್ಗೆ ಹೋಗದೆ ಹೋದ್ರೂ ಕೂಡ ಅಷ್ಟು ಪ್ರಮೋಷನ್ ಇನ್ನೂ ಆಗಿಲ್ಲ. ನನಗಿಂತ ಹೆಚ್ಚಿಗೆ ಪ್ರಮೋಷನ್ ಪಡೆದವರು ಇದ್ದಾರೆ ನಮ್ಮ ಕಣ್ಣೆದುರಿಗೆ, ಅವರೆಲ್ಲ ನೋಡ್ತೀನಿ. ಯಾವ ಕಾರಣಕ್ಕೂ ಕಲ್ಪನಾ ಕೂಡ ಮಾಡಲಿಕ್ಕಾಗೋದಿಲ್ಲ ಮುರಳಿ ಒಂಚೂರು ಜಾಮೂನ್ ತಿಂತೇನೆ ಅಂತಂದು ಕಲ್ಪನೆ ಕೂಡ ಮಾಡಲಿಕ್ಕಾಗೋದಿಲ್ಲ. ಯಾಕೆ? 400 ಕೆಳಗೆ ಬರುವುದೇ ಇಲ್ಲ ಅಂತ. ಡಯಾಬಿಟಿಸ್, ಎಂಟಿ ಸ್ಟಮಕ್ಕು 400 ಕೆಳಗೆ ಬರುವುದೇ ಇಲ್ಲ. ಭಯಂಕರ ರಿಚ್ ಇದನ್ನು, ಭಾರಿ ಶ್ರೀಮಂತಿದ್ದಾನೆ, ವೆರಿ ರಿಚ್ ಮ್ಯಾನ್. ಪಾಪ ಹಂಗೆ ಇನ್ಸುಲಿನ್ ಚುಚ್ಚೋಣ ಚುಚ್ಚುತ್ತದೆ ಅಷ್ಟೇ ಕೇಳ್ಬೋದು. ವಯಸ್ಸಿಗತೆ ಕಾಮ ವಿಕಾರ ಹಾಕಹ, ಹೇಗೆ ತಾನೇ ಕಾಮ ವಿಕಾರಗಳು ಇರಲಿಕ್ಕೆ ಸಾಧ್ಯ? ಹೌದೋ ಹೇಗಪ್ಪ ಅಂತಂದರೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಶುಷ್ಕೆ ನೀರೇ ಕ ಕಾಸಾರಹ, ಕಾಸಾರಹ ಅಂದರೆ ಕೆರೆ ಸರೋವರ. ಏನು ಸರೋವರ ರೀ? ವಿಶಾಲವಾದ ಸರೋವರ, ಎಲ್ಲಿ ತನಕ ನೀರಿರು ತನಕ. ಶುಷ್ಕೆ ನೀರೇ ನೀರು, ಕೆರೆಯ ನೀರು ಒಣಗಿದ ಮೇಲೆ ಕೆರೆಯನ್ನೆಲ್ಲಿಂದ ನಮ್ಮ ಮನೆ ದುಮಾಡಕ್ಕೆ ಹೋಗಿದ್ವಿ. ಯಾ ನೀರು ತುಂಬ ಕೆಳಗೆ ಹೋಗ್ಬಿಡಿ, ಮಕ್ಕಳು ಬ್ಯಾಟ್ ತೊಗೊಂಡು ಆಡ್ತಾ ಇದ್ದಾರೆ, ಈ ನೀರಿದ್ದಾಗ ಆಡ್ತಾರೆ ಇವರು. ನೀರಿದ್ದಲ್ಲಿ ಮಾತ್ರ ಕೆರೆ, ನೀರೇ ಇಲ್ಲದೆ ಇದ್ದಾಗ ಎಲ್ಲಿಯೇ ಕೆರೆ? ಕಕ್ಕಾಸಾರಹ. ಇನ್ನು ಕ್ಷೀಣೇ ವಿತ್ತೆ ಕ ಪರಿವಾರ, ಜೇಬ್ ಮೇ ಜಬ್ ತಕ್ ಟನ್ ಟನ್ ಗೋಪಾಲ್ ಹೈ, ಬಾಕಿ ಸಬ್ ಗೋಪಾಲ್ ಪಿಚ್ಚೆ ಪಿಚ್ಚೆ ಫಿರ್ತೆ. ಒಂದು ಕೆ ಟಿ ಹಾಕೋ, ಒಂದು ಕೆ ಟಿ ಕೊಡೋ, ಒಂದು ಏನು ನಡೆಯೋ ಹೋಗೋಣ, ಜಾಮು ತಿನ್ನೋಣ, ಮಿಠಾಯಿ ಅಂಗಡಿ ಹೋಗೋಣ ನಡೆಯೋ. ಹಿಂಗೆ ಹೇಳ್ಕೊಂಡು ಹೋಗ್ತಿದ್ರು ರೀ ನಂಗೆ ಎಲ್ಲ ಹಣ, ಎಲ್ಲ ಹಣ. ಸ್ವೀಟ್ ಸ್ಟಾಲ್ನೇ ಹಾಕ್ಯ ನೋಡ್ರಿ, ನಾ ಒಟ್ಟ ದುಡ್ಡು ಅಷ್ಟು ಸ್ವೀಟ್ ಸ್ಟಾಲ್. ಇವ್ರಿ ವಿನಯ, ವಿನಯ ಅಪ್ಪ ಅಜ್ಜ, ಅಜ್ಜ ವಿನಯ ಅವ್ರ ಅಜ್ಜ ನವೀನ ವಿನಯ ನವೀನ್ ಅದ್ರ ನವೀನ್ ಅವ್ರ ಅಜ್ಜ ಪಕ್ಕೂ ಸಹ ಅಲ್ಲ, ಅವ್ರು ನಮ್ಮ ಫ್ರೆಂಡ್ಸ್ ಅವರು. ಯಾಕೊಂಡು ಹೋಗಿ ಹಂಗೆ ಅವ್ರು ಹೆಂಗೆಂಗೆ ವಾವ ಅಂತಾರೆ ಹಂಗೆ ತಳ್ ತಳ್ ಕರ್ಚ. ಇದ್ರೊಳಗೆ ಸುಬುದ್ಧಿ ಒಂದ ಒಂದು ಉದ್ದಿರ ದುರ್ಬುದ್ಧಿನ. ಸುಬುದ್ಧಿ ಏನಂದ್ರೆ ಸಂಗ್ರಹ ಬುದ್ಧಿ ಇಲ್ಲ, ಅದು ಸುಬುದ್ಧಿ. ಆದ್ರೆ ಎಲ್ಲ ಖರ್ಚು ಮಾಡ್ತೇವೆ ನೋಡ್ರಿ, ಇದು ದುರ್ಬುದ್ಧಿ. ಎಲ್ಲ ಸು ಕ್ಷೀಣೆ ವಿತ್ತೆ ಒಂದ್ಸಲ ಅವ್ರಿಗೆ ಗೊತ್ತಾತ. ಏನು ಗೊತ್ತ ಕೇಳ, ಒಂದ್ಸಲ ಅವ್ರಿಗೆ ಗೊತ್ತಾತ, 8 ತಿಂಗಳ ಮುಂಚೆನೇ ಗೊತ್ತಾತ ಅವ್ರಿಗೆ ಎಲ್ಲರಿಗೆ. ಬಿಸ್ನೆಸ್ ಕ್ಲೋಸ್ ಮಾಡಿದ್ದಾನೆ ಈಗ, ಯಾರ ಆಫೀಸ್ ಎಲ್ಲ ಏನಿಲ್ಲ ಈಗ. ಆಮೇಲೆ ಇನ್ನು 8 ತಿಂಗಳಿಗೆ ಇವನು ಬಿಟ್ಟು ಹೋಗ್ತಾನೆ, ಎಲ್ಲ ಖಾತ್ರಿ ಆಗಿದೆ, ನಿಶ್ಚಯ ಆಗ್ಬಿಟ್ರೆ. ಒಬ್ಬನಾರ ಸ್ವೀಟ್ ಸ್ಟಾಲಿಗೆ ಕರ್ಕೊಂಡು ಹೋಗ್ಬೇಕು ನನಗೆ, ಒಬ್ಬನರೇ ಬಾ ಬಾ ಬಾ ಅಂತ ಹೇಳ್ಬೇಕ. ಅಯ್ಯೋ ಪಾಪ ಹೋಗ್ತೀಯಾ ಅಪ್ಪ, ಹೋದ್ಮೇಲೆ ನಮ್ಗೆ ಮರಿಬೇಡ ಅಂತ ಇಷ್ಟು ಹೇಳ್ತಾರೆ. ಕಪ್ಪರಿವಾರ ಬಾರೋ ಬಾರೋ, ನನ್ನ ಫ್ರೆಂಡು ಫ್ರೆಂಡು ಯಾರಿಲ್ಲ, ಫ್ರೆಂಡ್ ಇಲ್ಲ ಏನಿಲ್ಲ. ಏನಪ್ಪ ಸೋಮು ಆಯ್ತು, ಕ್ಷೀಣೆ ವಿತ್ತೆ ಕಪ್ಪರಿವಾರ ಈ ಪಾರಮಾರ್ಥಿಕ ವಿಚಾರಕ್ಕೂ ಈಗ ಹೇಳಿದ 3 ಉದಾಹರಣೆಗಳಿಗೂ ಏನು ಸಂಬಂಧ? ಹೌದಾ? ಸಂಸಾರ ಎಲ್ಲಿವರೆಗೂ ಇರ್ತದೆ? ಮೋಹ ಇರುತ್ತಂಗೆ. ಮೋಹ ಎಲ್ಲಿವರೆಗೂ ಇರ್ತದೆ? ಅವುಗಳಲ್ಲಿ ನಾವು ಬೆಳೆಸ್ಕೊಂಡಂಥ ಅಟ್ಯಾಚ್ಮೆಂಟು, ರಾಗ. ಈ ರಾಗ ಯಾಕೆ ಬೆಳೆಸ್ಕೋಬೇಕು ನಾವು? ಅಜ್ಞಾನದಿಂದಾಗಿ ಬೆಳೆಸ್ಕೊಂಡ್ರಿ. ಹಾಗಾದ್ರೆ ಏನಂತ ಈಗ ಒಂದು ಉತ್ತರ ಕೊಡ್ರಿ, ಸಂಸಾರ ಎಲ್ಲಿವರೆಗೂ ಇರ್ತದೆ? ಅಜ್ಞಾನ ಇರುವವರೆಗೂ ಸಂಸಾರ ಇರ್ತದೆ. ಜ್ಞಾತೆ ತತ್ವೇ ಕ ಸಂಸಾರ, ಎಷ್ಟು ಚಂದದ ನೋಡೋದು. ಕ ಕಾಸಾರ ಕ ಸಂಸಾರ, ಎಷ್ಟು ಚಂದದ ಶಬ್ದಗಳು. ಕ ಪರಿವಾರ, ಆ ಶಬ್ದ ಕರೆಕ್ಟಾಗಿ ಜೋಡಿಸಿದ್ದಾರೆ ಭಗವತ್ಪಾದರು. ದಿಸ್ ಸಪೋಸ್ ಟು ಬಿ ದಿ ಬೆಸ್ಟ್ ಸ್ತೋತ್ರ ರತ್ನಾಕರ ಅವಳಿಯೊಳಗೆ, ಇದು ಬೆಸ್ಟ್ ಇದು ಅಜಿಗೋವಿಂದ. ಹೌದೇ, ಕಾಮ ವಿಕಾರ ಕ ಕಾಸಾರ ಕ ಪರಿವಾರ ಕ ಸಂಸಾರ, ಎಲ್ಲದ ಬರ್ತದೆ ಸಂಸಾರ. ಒಟ್ಟಾಯ್ತು, ಮಾ ಕುರು ಧನ ಜನ ಯೌವನ ಗರ್ವಂ, ಹರತಿ ನಿಮೇಷಾತ್ ಕಾಲ ಸರ್ವಂ. ಮಾಯಾಮಯಮಿದಮಖಿಲಂ ಬುದ್ಧ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಬುದ್ಧ್ವಾ ಬ್ರಹ್ಮಪದಂ ತ್ವಂ ಪ್ರವಿಶ ವಿದಿತ್ವಾ ಶಿಷ್ಯ ಧನ ಜನ ಯೌವನ ಗರ್ವಂ ಮಾಕುರು ಧನ ಗರ್ವಂ ಮಾಕುರು ಯೌವನ ಗರ್ವಂ ಮಾಕುರು ಜನ ಗರ್ವಂ ಮಾಕುರು ಧನ ಗರ್ವಂ ಜನ ಗರ್ವಂ ಯೌವನ ಗರ್ವಂ ಮಾಕುರು ಒಂದೊಂದೇ ಟಿಪ್ಸ್ ಕೊಡ್ತಾರೆ ನೋಡ್ರಿ. ಈಗ ನೀನೊಬ್ಬ ಪ್ರಾಮಾಣಿಕ ಸಾಧಕನಾಗಿದ್ದರೆ, ನೀನೊಬ್ಬ ಅರ್ಹತೆಯನ್ನು ಹೊಂದಿದಂತಹ ಯೋಗ್ಯ ಅಧಿಕಾರಿ ಆಗಿದ್ದರೆ, ಮುಮುಕ್ಷುತ್ವವು ನಿನಗೆ ಪ್ರಾಮುಖ್ಯವಾಗಿದ್ದರೆ, ಒಂದು ಕೆಲಸ ಮಾಡು. ಏನು ಅಂತಂದರೆ, ಮಾಕುರು ನಿನ್ನಲ್ಲಿ ಸಂಗ್ರಹಿತವಾದ ಧನ ಬುದ್ಧಿ ಗೊತ್ತಾಯ್ತಲ್ಲ, ಧನ ಅಲ್ಲ, ಧನದಲ್ಲಿ ನನ್ನದು ಎನ್ನುವ ಬುದ್ಧಿ ಧನ ಬುದ್ಧಿ. ಬರೀ ಧನ ಏನು ಮಾಡ್ತದೆ? ಅವು ಬರೀ ಪೇಪರ್ ಪೀಸಸ್. ಆದರೆ ಮೈ ವ್ಯಾಲ್ಯೂ ಫಾರ್ ಮನಿ ಮೇಕ್ಸ್ ಮನಿ ವೆರಿ ವ್ಯಾಲ್ಯೂಬಲ್ ಟು ಮೀ. ಅರ್ಥ ಮಾಡ್ಕೊಡಿ, ಮೈ ವ್ಯಾಲ್ಯೂ ಫಾರ್ ಮನಿ ಮೇಕ್ಸ್ ಮೀ ವ್ಯಾಲ್ಯೂಯಬಲ್. ಮನಿ ವ್ಯಾಲ್ಯೂಯಬಲ್ ಮೇಕ್ಸ್ ಮನಿ ವ್ಯಾಲ್ಯೂಯಬಲ್. ಯಾರು ಗೊತ್ತಲ್ಲ, ಅವ್ನು ಗೊತ್ತು. ನಾಳೆ ಹೋಗ್ಬೇಕು ನಾವು, ಹೇಳ್ಬೇಕು ಗೌಡ್ರ, ನಾಳೆ ಹೊರಡಬೇಕು. ಬೆಳಗ್ಗೆ 8:00 ತಿಂಡಿ ತಿಂದು 9 ಕಿಲೋ ಬಿಡಬೇಕು. ಚಿಕ್ಕಜಾಜೂರಿಗೆ ಹೋಗಬೇಕು, ಇಲ್ಲೇ ಹೈವೇ ಮೇಲೆ ಹೋಗಿ ದಾವಣಗೆರೆ ಅಳಗೋಡು ಚಿಕ್ಕಜಾಜೂರು. ವಾಟ್ ಈಸ್ ವ್ಯಾಲ್ಯೂ? ಹಣದ ಮೌಲ್ಯ ಅಂತ ಕರಿತೇವೆ ಕನ್ನಡದಲ್ಲಿ. ಮೌಲ್ಯ ವ್ಯಾವಹಾರಿಕ ಶಬ್ದ ಮಾತ್ರವಾಗಿ ಉಳಿದಿದೆ, ತಿಳ್ಕೊಡಿ. ಏನ್ರಿ, ಏನು ಮೌಲ್ಯ ಈ ಪುಸ್ತಕದ್ದು? ಅಲ್ಲಿ ಬರೆದಿರ್ತಾರೆ ಪುಸ್ತಕ 25 ರೂಪಾಯಿ ಮೌಲ್ಯ 25. ಇದನ್ನು ನಿಮಗೆ ವ್ಯವಹಾರ ಮಾಡಿದ್ದು ಗೊತ್ತದೆ. ಇದನ್ನು ಬಿಟ್ಟು ಮತ್ತೆ ಮೌಲ್ಯ ಅನ್ನೋ ಶಬ್ದ ಎಲ್ಲಿ ವ್ಯವಹಾರ ಮಾಡ್ತೇವೆ ನಾವು? ಎಲ್ಲೂ ಇಲ್ಲ. ಅದರ ಅರ್ಥ ಏನು? ಕನ್ನಡದಲ್ಲಿ ಗೊತ್ತಿರೋದು ಒಂದೇ ಮೌಲ್ಯ ನಮಗೆ. ಸತ್ಯ ಮಾತಾಡಬೇಕು, ಕನ್ನಡದಲ್ಲಿ ಗೊತ್ತಿಲ್ಲ ನಮಗೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ, ಅದೇನು ಸುಮ್ಮನೆ ಮೌಲ್ಯ ಇದ್ರೆ ತಾನೆ? ಸತ್ಯ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಡು ಯು ಹ್ಯಾವ್ ಎ ವ್ಯಾಲ್ಯೂ ಫಾರ್ ದಿಸ್? ಮೌಲ್ಯಕ್ಕೆ ಬೆಲೆನೇ ಇಲ್ಲ. ಒಂದು ವೇಳೆ ನಾವು ಮೌಲ್ಯದ ಮೌಲ್ಯವನ್ನು ಗುರುತಿಸದೇ ಹೋದ್ವಿ, ಮೌಲ್ಯದ ಮೌಲ್ಯ ರಾಷ್ಟ್ರದ ವಿಕಾಸಕ್ಕೆ, ಸಮಾಜದ ವಿಕಾಸಕ್ಕೆ, ನನ್ನ ವಿಕಾಸಕ್ಕೆ ಈ ಮೌಲ್ಯ, ಅದು ಅಹಿಂಸಾ ಇರಬಹುದು, ಸತ್ಯ ಇರಬಹುದು, ಪ್ರಾಮಾಣಿಕತೆ ಇರಬಹುದು, ನಾಗರಿಕತೆ ಇರಬಹುದು, ಅತಿಥಿ ಸತ್ಕಾರ ಇರಬಹುದು, ಸಜ್ಜನರ ಗುರುಗಳ ಸಂತರ ಸಾಧುಗಳ ಹಿರಿಯರ ಪೂಜ್ಯರ ಸೇವಾ ಇರಬಹುದು, ಇವುಗಳ ಬಗ್ಗೆ ನನಗೆ ಮೌಲ್ಯ ಇದ್ದಾಗ ಮಾತ್ರ ಅದು ಮೌಲ್ಯವನ್ನು ಹೊಂದಿರುತ್ತದೆ. ಇಲ್ಲದೆ ಹೋದರೆ ಅವೆಲ್ಲ ಏನಾಗಿರ್ತಾವೆ ಅಂದರೆ ಅವೆಲ್ಲ ಡ್ರೈ ಸಬ್ಜೆಕ್ಟ್ ಆಗಿಬಿಟ್ಟಿರ್ತವೆ. ಅಡ್ಡಡ್ಡ ಪರೋಟ ತಿನ್ನಂಗೆ ಫ್ರಿಜ್ನೊಳಗೆ ಈ ಪಂಜಾಬಿ ದಾಬಾದವರು ಇತ್ತೀಚೆಗೆ ಕಲ್ತ್ಕೊಂಡಾರೆ ಪರೋಟ ಮಾಡಿಬಿಡೋದು. ಮಾಡಿ ಆರೆ ಆರಿದ ಮೇಲೆ ಅವನು ಸ್ಕ್ವೇರ್ ತುಂಡ್ಗೆ ಮಾಡಿ ಫ್ರಿಜ್ನಾಗ ಇಟ್ಬಿಡು. ನೀ ಪರೋಟ ಆರ್ಡರ್ ಕೊಟ್ಕೊಂಡು ಎತ್ಕೊಂಡೋಗಿ ಮೈಕ್ರೋವೇವ್ ಹೋಗಿ ಬಿಸಿ ಮಾಡಿ ಕೊಟ್ಬಿಡು. ಆದರೆ ಇನ್ಸೂರೆನ್ಸ್ ಅವ್ರಿಗೆ ಗೊತ್ತಿಲ್ಲ, ಅದು ಎಷ್ಟೇ ಗರಮಾಗರಮ್ ಅವ್ರು ತಂದು ಕೊಟ್ಟರು ಸಹಿತ ಅದು ಸತ್ತ ಹೋಗಿರ್ತದೆ. ಅದು ಅದೇ ಗೊತ್ತಾಗ್ಬಿಡ್ದು, ಬಾಯಿ ಇಟ್ಕೊಂಡು ಗೊತ್ತಾಗ್ಬಿಡ್ತದೆ. ಇವರು ನನ್ನ ಧನ ನನ್ನ ಧನ ಧನ, ಇದು ಮೌಲ್ಯ. ಧನ ಕರೆನ್ಸಿ ಅಲ್ಲ, ಧನ ಕಾಯಿನ್ ಅಲ್ಲ, ಧನ ರೂಪಾಯಿ ಅಲ್ಲ, ಧನ ಇದು ಮೌಲ್ಯ. ಒಂದು ಕೂಸಿಗೆ ಏನು ಗೊತ್ತಿರ್ತದೆ? ಕುಮಾರ್ ಲೆಟರ್ ಸಿ, ಒಂದು ಎರಡು ನಿಮಿಷ ನೋಡೋ ಅಂತಿದ್ದೀನಿ. ವಿಕಾಸ್ಟರ್ ಹೇಳಿದ್ದೀನಿ, ಇದು ಮತ್ತೊಂದು ಸಲ ಹೇಳ್ತೀನಿ. ಕೂಸಿಗೆ ಹಣದ ವಿಷಯ ಏನು ಗೊತ್ತಿರ್ತದೆ? ಅದು 2000 ರೂಪಾಯಿ ಬಾಯಿಗೆ ಹಾಕ್ತದೆ. ಮಹಾತ್ಮ ಗಾಂಧಿ ಪ್ರಾಜೆಕ್ಟ್ ವರ್ಕ್, ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಪ್ರಾಜೆಕ್ಟ್ ವರ್ಕ್ ಎಲ್ಲಿವರೆಗೂ ಮಾಡಿದ್ದಾಳೆ ಮಗು ಅಂತ ನೋಡಲಿಕ್ಕೆ ತಾಯಿ ಎಲ್ಲ ಕ್ಲೋಸ್ ಮಾಡಿ ಹೊರಗೆ ಬರ್ತಾ ಬಂದರೆ ಒಂದು 20-30-2000 ರೂಪಾಯಿ ನೋಟುಗಳಲ್ಲಿ ಗಾಂಧೀಜಿಯನ್ನು ಕತ್ತರಿಸಿ, ಗಾಂಧೀಜಿ ಚಿತ್ರ ಅದನ್ನು ನೋಟ್ಬುಕ್ನಾಗ ಅಲ್ಲೆಲ್ಲ ಅಂಟಿಸಿ ಏನನ್ನ ಅದನ್ನು ಕಲರ್ಫುಲ್ ಮಾಡಿ 500 ಗಾಂಧೀಜಿ, 2000 ಗಾಂಧೀಜಿ, 50 ರುಪೀಸ್ ಗಾಂಧೀಜಿ, 10 ರುಪೀಸ್ ಗಾಂಧೀಜಿ ಎಲ್ಲ ಕತ್ತರಿಸಿ ಅಂಟಿಸಿ ಆಲ್ಬಮ್ ಮಾಡಿ ಅಮ್ಮ ನಾ ಪ್ರಾಜೆಕ್ಟ್ ವರ್ಕ್ ಮಾಡೇನು ನೋಡಿಲ್ಲ ಅಂತ ತೋರಿಸಿದ್ರೆ ಏನು ಬ್ರಹ್ಮಾಂಡ ಸಿಟ್ಟು ಬಂತು ಅಮ್ಮನಿಗೆ. ಏಕೆಂದರೆ ಸುಮಾರು 40,000 ರೂಪಾಯಿ ಆ ಮಗು ಖರ್ಚು ಮಾಡಿದ್ದೆ. ಏನಕ್ಕಾಗಿ? ಏನು ಸ್ವಾಮೀಜಿ ಹಾಗೆಲ್ಲ ಮಾಡಲಿಕ್ಕೆ ಆಗ್ತದ? ಎಸ್, ಡೆಫಿನೆಟ್ಲಿ. ಆ ಕೂಸಿಗೆ ಪ್ರಾಜೆಕ್ಟ್ ಈಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ಯುವರ್ ಮನಿ. ಪ್ರಾಜೆಕ್ಟ್ ಈಸ್ ವೆರಿ ವ್ಯಾಲ್ಯೂಯಬಲ್. ಮೆಚ್ಯೂರ್ಡ್ ತಾಯಿ ಪಾಪ ಇನ್ನೇನು ಮಾಡ್ತಾಳೆ, ಅತ್ಯಂತ ಅನುಭವಿಕರು. ಚೆಂದಾಗಿದೆ ಅಮ್ಮ ಅಂತ ಹೇಳಬೇಕಾದ್ರೆ ಎಷ್ಟು ಬೆವಂತಿರ್ಬಹುದು ಆ ತಾಯಿ. ಈ ಚೆಂದಾಗಿದೆ ಅಂತ ಯಾಕೆ ಹೇಳಿದ್ರು ಅಂತಂದರೆ ಆ ಮನಸ್ಸಿಗೆ ನೋವು ಮಾಡಬಾರ್ದು, ಅದಕ್ಕೆ ಹೊಸ ಹುಮ್ಮಸ್ಸು ತುಂಬಬೇಕು. ಆಮೇಲೆ ಆ ವಿಷಯವನ್ನು ತಿಳಿಸಿ ಹೇಳಕ್ಕೆ ಸಮಯ ಇದಲ್ಲ. ಇನ್ನೊಂದು ಸಲ ರಿಲ್ಯಾಕ್ಸ್ ಆಗಿದ್ದಾಗ ಆ ಮಗುವಿಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಣದ ಮೌಲ್ಯ ಮೂಡ್ತಾ ಹೋದಂಗೆ ಹೋದಂಗೆ ಅವಾಗ ಕನ್ವಿನ್ಸ್ ಮಾಡ್ಬೋದೇನೋ ಗೊತ್ತಿಲ್ಲ. ನಾವು ಮೌಲ್ಯ ಕೊಟ್ಟರೆ ಅದು ಮೌಲ್ಯಯುತವಾಗಿರ್ತದೆ. ನಾವೇ ಮೌಲ್ಯ ಕೊಡದೆ ಹೋದರೆ ಇವಿಷ್ಟು ಧನ ಜನ ಆಮೇಲೆ ಯೌವನ ಧನ ಕರೆನ್ಸಿ ವ್ಯಾಲ್ಯೂ, ಜನ ಸಾಮಾಜಿಕ ಮೌಲ್ಯ, ಯೌವನ ಶಾರೀರಿಕ ಮೌಲ್ಯ. ಒಬ್ಬ ಸಾಧಕನಿಗೆ ಧನದ ಬಗ್ಗೆ ಇರುವಂಥ ಮೌಲ್ಯ ಅದರದೇ ಆದಂಥ ಪರಿಮಿತಿಯನ್ನು ಹೊಂದಿರ್ತದೆ. ಏನು ಪರಿಮಿತಿ ಹೇಳ್ರಿ? ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಧನ ಅನ್ನುವುದು ಅಕಸ್ಮಾತ್ ಮೌಲ್ಯಯುತವಾಗಿತ್ತು ಅಂತಂದರೆ ಎಷ್ಟಕ್ಕೆ ಅದು ಮೌಲ್ಯಯುತವಾಗಿರುತ್ತದೆ, ಅದರ ಮಿತಿ ಎಷ್ಟು, ಅವನ ಜೀವನದಲ್ಲಿ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ಅವನ ಅವಶ್ಯಕತೆಗಳನ್ನು ತೀರಿಸುವಷ್ಟು ಪ್ರಾಮುಖ್ಯತೆ ಪಡೆದಿದೆ ಅವನ ಅವಶ್ಯಕತೆ. ಸಾಮಾನ್ಯ ಮನುಷ್ಯನ ಸಾಮಾನ್ಯ ಅವಶ್ಯಕತೆ. ಹೆಲಿಕಾಪ್ಟರ್ ಬೇಕು ಅಂತ ಹೇಳಲಿಲ್ಲ, ತನಗೂ ಮೋಟರ್ ಬೈಕ್ ಬೇಕು ಅಂತಲೂ ಹೇಳಲಿಲ್ಲ, ತನ್ನ ಮಗನಿಗೆ ಒಂದು ಮೋಟರ್ ಬೈಕ್ ಇರಲಿ ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಸಾಮಾನ್ಯ ಯಾವುದೇ ಮನುಷ್ಯ ಆದರೂ ಅದು ಅಪೇಕ್ಷೆ ಪಡುವಂಥದ್ದು. ಈಗ ನೋಡಿ ಎಷ್ಟು ಮಜಾ ಆಗ್ತದೆ, ವ್ಯಾಲ್ಯೂ ಹೆಂಗೆ ಶಿಫ್ಟ್ ಆಗ್ತದೆ ನೋಡ್ರಿ. ಅವನಿಗೆ ಕರೆದು ಕೇಳ್ರಿ, ನಿನಗೆ ಬೈಕ್ ಮುಖ್ಯವೋ 80,000 ಬೈಕ್ ಅದು ಕಾಸ್ಟ್ ಇದೆ ಅದು ಮುಖ್ಯವೋ? ಆ ಬೈಕ್ ಮುಖ್ಯ ಅಂತ ಹೇಳ್ತ. ಆ 80,000 ಅಕಸ್ಮಾತ್ ಆಗಿ ಏನೋ GST ಟ್ಯಾಕ್ಸ್ ಹಾಕಿದ್ದಕ್ಕೋ ಅಥವಾ ಇನ್ನು ಬೇರೆ ಯಾವ ಕಾರಣಕ್ಕೂ ಮರ್ದಿವಸ ಪೇಪರ್ನಲ್ಲಿ ಅದು 90,000 ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಅವ ಬೈಕ್ ಬೇಡ ನನಗೆ ಮುಖ್ಯ ಅಲ್ಲ, 90,000 ಮುಖ್ಯ ಅನ್ನೋದ್ರು 10,000 ಹೇಗಾದರೂ ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ಟು ಏನು ತೊಗೊಳ್ತಾನೆ? ಈಗ ಹೇಳು, ಬೈಕ್ ಮುಖ್ಯನೋ ಹಣ ಮುಖ್ಯನೋ? ಅದಕ್ಕಿಂತ ಮುಂಚಿತವಾಗಿ ಹಣ ಬಹಳ ಮುಖ್ಯ ಆಗಿತ್ತು ಅವನಿಗೆ. ಅಂದರೆ ವ್ಯಾಲ್ಯೂ ಆಲ್ವೇಸ್ ಕೀಪ್ ಚೇಂಜಿಂಗ್. ಒಂದು ಮೌಲ್ಯ ತನ್ನ ಮೌಲ್ಯವನ್ನು ಒಂದೇ ಥರ ಇಟ್ಕೊಳ್ಳೋದಿಲ್ಲ, ಬದಲಿಸ್ಕೋತ ಹೋಗ್ತದೆ. ಉದಾಹರಣೆಗೆ ನಿಮ್ಮ ರೂಮ್ನೊಳಗೆ ನೀವು ಬರೆದ ನೋಟ್ಸ್ಗಳ ರಾಶಿ ಇವೆ, ನೋಟ್ಸ್ಗಳು ಆವಾಗ ಇವಾಗ ಒಂದು ತೊಳೆದು ನೋಡ್ತಿರ್ತೀವಿ, ವೆರಿ ವ್ಯಾಲ್ಯೂ, ವೆರಿ ವೆರಿ ವೆರಿ. ಅಕಸ್ಮಾತ್ ಬರೆದದ್ದು ಸಿಗಲಿಲ್ಲ ಅಂತಂದರೆ ಎಲ್ಲ ಕೈ ಹುಡುಗಿರು ಸಿಗ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಅವತ್ತು ಊಟ ರುಚಿ ಹತ್ತಂಗಿಲ್ಲ, ತಿಂಡಿ ರುಚಿ ಹತ್ತಂಗಿಲ್ಲ. ಯಾಕೆ? ಊಟ ತಿಂಡಿ ಇತ್ಯಾದಿಗಳ ಮೌಲ್ಯಕ್ಕಿಂತ ನನಗೆ ನೋಟ್ಬುಕ್ ಮೌಲ್ಯ ಜಾಸ್ತಿ. ನೋಟ್ಸ್ ಕೋರ್ಸ್ ಮುಗೀತು, ಕೋರ್ಸ್ ಮುಗೀತು. ನಮ್ಮ ಅನುಭವ ಹೇಳ್ತೇವೆ ಮಯ್ಯ, ನಮ್ಮ ಕಾಲದ ಅನುಭವ. ಕೋರ್ಸ್ ಮುಗೀತು ಸ್ವಾಮೀಜಿ ಅಂದರೆ ಎಲ್ಲರೂ ಹೋಗಿ ಬನ್ನಿ. ನಾವು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಕಾರ್ಟೂನ್ಸ್ ತರಿಸಿ ಅದರಾಗೆಲ್ಲ ಹಾಕಿ ಪ್ಯಾಕ್ ಮಾಡಿ ಭಾರೀ ಪ್ರಮಾಣದೊಳಗೆ ಅಡ್ರೆಸ್ ಕೊಟ್ಟು ಮ್ಯಾನೇಜರ್ ಹತ್ರ ಈ ಅಡ್ರೆಸ್ಸಿಗೆ ಇದು ಬಂದು ಮುಟ್ಟಬೇಕು ಅಂತೆಲ್ಲ ಹೇಳಿದ್ರು. ನೋಡಿ, ಆನೆಸ್ಟ್ ಹೇಳ್ತೇನೆ, ಹೆಂಗೆ ತರ್ತೀರಿ? 3 ವರ್ಷದ ನೋಟ್ಸ್ ಅಂದ್ರೆ ಎಷ್ಟಿದ್ರು ಅದು ನಿಮ್ಮ ತಗದು ನೋಡ್ರಿ, ಎಷ್ಟವ ನೋಟ್ಸ್? ಈಗ ನಮ್ಮಂಗೆ ಕೋರ್ಸ್ ಮಾಡಿಲ್ಲ ಏನಿಲ್ಲ, ನೀವು ಅಷ್ಟು ನೋಟ್ಸ್. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಂದು 3 ಕಾರ್ಟೂನ್ ಬಂದಿತ್ತು, ಒಂದು ಕಾರ್ಟೂನ್ ಇನ್ನೂ ಬಿಚ್ಚಿಲ್ಲ, 40 ವರ್ಷ. ಇಷ್ಟು ಕೇರ್ಫುಲ್ ಆಗಿ ಮಾಡಿದ್ದ ಆ ಮೌಲ್ಯ ಎಲ್ಲೂ ಇತ್ತದು. ಆಫ್ಟರ್ ಕಮಿಂಗ್ ಔಟ್ ಆಫ್ ದಿ ಕೋರ್ಸ್ ಸೋ ಮೆನಿ ಅದರ್ ಥಿಂಗ್ಸ್ ಬಿಕೇಮ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ದಿ ರೈಟ್ ಅಪ್ ಆಫ್ ದ ನೋಟ್ಸ್. ಹಾಗೆ ಹಣದ ಮೌಲ್ಯ ಚೇಂಜ್ ಆಗ್ತದೆ, ಚಿನ್ನದ ಮೌಲ್ಯ ಚೇಂಜ್ ಆಗ್ತದೆ, ಕಲರ್ಫುಲ್ ಬಟ್ಟೆಗಳ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ ಬಟ್ಟೆಗಳ ಮೌಲ್ಯ ಚೇಂಜ್ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ಹರತಿ ನಿಮಿಷ ಕಾಲ ಹಾಸ, ಕ್ಷಣಾರ್ಧದಲ್ಲಿ ನಿಮ್ಮ ಮೌಲ್ಯಗಳನ್ನು ಅಪಹರಿಸಿ ಬಿಡ್ತದೆ. ನೀವು ಗೊತ್ತು ಸಹಿತ ಆಗೋದಿಲ್ಲ, ಕೈಯಾಗಿಂದ ಕೊಸರ್ಕೊಂಡು ಹೋಗ್ಬಿಟ್ಟಿರ್ತೀವಿ. ದಾಸಿ ಅಂತ ಧನ ಹೋಗ್ತದ, ಜನ ಕಾಯಂ ಇದ್ದಾರೇನು ಒಬ್ಬರು, ಜನ ಕಾಯಂ ಇದ್ದಾರೇನು ಇರ್ತಾರೆ ಇರ್ತಾರೆ. ಯಾವತ್ ವಿದ್ಯ ಉಪಾರ್ಜನ ಸಕ್ತ ತಾವತ್ ಕಾಯಂ ಸಂತಿ, ಎಲ್ಲರೂ ಕಾಯಮಾಗಿರ್ತಾರೆ. ಆದರೆ ಯಾವಾಗ ನಿಮ್ಮಲ್ಲಿ ಏನೂ ಇಲ್ಲ ಅಂತ ಗೊತ್ತಾಗ್ತದೆ, ಕೊಸರ್ಕೊಂಡು ಹೋಗ್ತಾರೆ. ಹೇಳ ಸಹಿತ ಹೋಗುದಿಲ್ಲ, ಹೇಳ್ದಕ್ಕೆ ನಾವು ಖುಷಿಯಾಗಿ ಜೋಕ್ ಮಾಡ್ಕೊಂಡು ಇರ್ತೀವಿ. ಯಾಕಂದ್ರೆ ನಮಗೆ ಯಾವ ಅಟ್ಯಾಚ್ಮೆಂಟ್ ಇಲ್ಲ, ಅವ್ರು ಇದ್ದದ್ರೊಳಗೆ ಅವ್ರು ಹೋದದ್ರೊಳಗೆ ಯಾವ ಮೋಹ ನಮಗಿಲ್ಲ. ಹೀಗಾಗಿ ನಾವು ಖುಷಿಯಾಗಿ ಜಾಲಿಯಾಗಿ ಅದನ್ನು ಸಹಿತ ಜಾಲಿಯಾಗಿ ತೊಗೊಂಡ್ಬಿಡ್ತೀವಿ. ಆದರೆ ಬೇರೆ ನಿಮ್ಮ ಮನೆಯೊಳಗೆ ಹಾಗೆ ಮಾಡಿ ನೋಡ್ರಿ ನೋಡೋಣಂತೆ. ದುರ್ದೈವ ಧನ ಜನ ಯೌವನ ಅಬ್ಬಬ್ಬಬ್ಬಬ್ಬಬ್ಬ. ಇವತ್ತಿಗೂ ಕೇಳ್ರಿ ಅಜ್ಜ ಸ್ವಾಮೀಜಿಗೆ, ಸ್ವಾಮೀಜಿ ಹೇಗಿದೆ ಆರೋಗ್ಯ? ಫಸ್ಟ್ ಕ್ಲಾಸ್. ಆಮೇಲೆ ಬಿ ಪಿ ರೀಡಿಂಗ್ ತೊಗೊಂಬರ್ತಾವ ಆಕೆ ವಿದ್ಯಾ ನೋಡ್ರಿ, ಎಷ್ಟು ನಾರ್ಮಲ್ ಅದ ನೋಡ್ರಿ. ನಾ ಹೇಳಿದ ಹಂಗೆ ಬಂದೆ, ಅವ್ರು ಎದ್ದು ನಿಂತು ಏನು ಹುಡುಕಕತ್ತಿತ್ತು. ಫಸ್ಟ್ ಕ್ಲಾಸ್ ಸ್ಕೂಲ್ ಅವ್ರಿಗೆ ಯಾಕೆ ಕೊಟ್ಟು? ನಿಮ್ಗೆ ಹಂಗೆ ಗೊತ್ತಾಯ್ತು ನಾ ಕೂರು ಹುಡುಕಿಕತ್ತೀನಿ ಅಂತ. ಇದೆಲ್ಲ ಕೂರು ಅದನ್ನೇ ತಾನು ಹುಡುಕೋದು ನೀವು, ಯಾಕೆಂತಂದರೆ ಅದು ಸೆಕೆಂಡ್ ಕ್ಲಾಸ್ ಅದು, ಅದು ಫಸ್ಟ್ ಕ್ಲಾಸ್ ಅಲ್ಲ ಸೆಕೆಂಡ್ ಕ್ಲಾಸ್ ಅದು. ಯಾವುದು ಯಾವ ಶರೀರ ಫಸ್ಟ್ ಕ್ಲಾಸ್ ಅದು? ಯೌವನ ಧನ ಗರ್ವಂ ಜನ ಗರ್ವಂ ಯೌವನ ಗರ್ವಂ ಹರತಿ ನಿಮಿಷಾತ್ ಕಾಲ ಸರ್ವಂ, ಕಾಲ ಸರ್ವಂ ಹರತಿ ನಿಮಿಷಾತ್ ಹರತಿ ರೀ. ನೀವು ಗೊತ್ತು ಸಹಿತ ಆಗೋದಿಲ್ಲ, ಹೋಗಿಬಿಡ್ತದೆ. ಇನ್ನು ಅವ ಊಟ ಥ್ಯಾಂಕ್ಸ್ ಕೊಡ್ಲಿಕ್ಕೆ ಬರೋಡಾ ಬ್ಯಾಂಕ್ ಮ್ಯಾನೇಜರು, ಬರೋಡಾ ಬ್ಯಾಂಕ್ ಮ್ಯಾನೇಜರ್ 57 ಇಯರ್ಸ್ ಅಷ್ಟೇ, 58 ಇಯರ್ಸ್. ಯಾರು ಮೊನ್ನೆ ತೀರೋದು 57 ಇಯರ್ಸ್? ಬ್ರಹ್ಮವಿದಾನಂದ, ಬ್ರಹ್ಮವಿದ್ಯಾನಂದ. ಇವರು ಬರೋಡಾ ಬ್ಯಾಂಕ್ ಮ್ಯಾನೇಜರು, ಲಾಸ್ಟ್ ಡೇ ಡ್ಯೂಟಿ. ಫ್ರೆಂಡ್ಸ್ ಎಲ್ಲರೂ ಪಾರ್ಟಿ ಕೊಡಿಸ್ಯಾರ, ರೌಂಡ್ ಟೇಬಲ್ ಪಾರ್ಟಿ. ಇವರು ಹೇಳ್ತಾ ಇದ್ದಾರೆ, ನೀವು ನನಗೆ ಭಾಳ ಸಹಕಾರ ಕೊಟ್ರಿ, ಇಂಥ ಕಷ್ಟ ಬಸ್ಸು ಬಂದಾಗ ಭಾಳ ಸಹಾಯ ಮಾಡಿದ್ರು, ನಾನು ನಿಮ್ಮನ್ನೆಲ್ಲ ಹೇಗೆ ಮರೀಲಿಕ್ಕೆ ಸಾಧ್ಯ? ನೀವು ಹಾಗೆ, ನೀವು ಹೀಗೆ, ನಿಮಗೆ ಧನ್ಯವಾದ, ನಿಮಗೆ ಧನ್ಯವಾದ. ಒಂದು ದಿವಸ ಕೂಡ ಸಲ್ಯೂಟ್ ಹೊಡೋದಕ್ಕೆ ಇವನಿಗೆ ಸ್ವಲ್ಪ ಬೇಸರಾಗಲಿಲ್ಲ, ತಪ್ಪದೇ ಕರೆಕ್ಟಾಗಿ ಸಲ್ಯೂಟ್ ಹೊಡ್ತಾ ಇದ್ದ. ನಿನಗೊಂದು ಥ್ಯಾಂಕ್ಸ್ ಅಪ್ಪ ಅಂತ ಅವನಿಗೊಂದು ಥ್ಯಾಂಕ್ಸ್ ಕೊಟ್ಟರು, ಇವನಿಗೊಂದು ಥ್ಯಾಂಕ್ಸ್ ಕೊಟ್ಟರು. ಹಂಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಹಿಂಗೆ ಮಾಡ್ಕೊಂಬಿಟ್ರು. ಹರಿತ ನಿಮಿಷ ಕಾಲ ಸರ್, ಎಷ್ಟು ಟೈಮ್ ಹಿಡಿದು ಹೋಗ್ಬಿಟ್ರು. ಆ ಪಕ್ಕದಲ್ಲಿ ಅವಳ ಮಗಳು ಕೂತ್ಕೊಂಡಾಳಾಗಿ, ಅಪ್ಪ ಅಪ್ಪ ಅಪ್ಪ ಅದ ಅಪ್ಪಿಲ್ಲ ಆಮೇಲೆ ಹೋಗ್ಬಿಡು, ಇಸ್ ಆಲ್ರೆಡಿ ಔಟ್. ಎಷ್ಟು ಸಮಯ ಬೇಕು? ನೀನು ಸರಳಾನ ಗಂಡ ಎಷ್ಟು ಸಮಯ ಹಿಡಿತುವ? ಸೆಕೆಂಡ್ ಅಷ್ಟೇ ಮಾತ್ರ, ಇನ್ನು ಅಲ್ಲೇ ಅದು. ಈ ಯೌವನ ಶರೀರ ಇರಬಹುದು, ಸಾಕಷ್ಟು ಹಣವೂ ಇರಬಹುದು. ಇವರು ನಾವು ಭಾಳ ಬೇಕಾದವರು, ಇವರು ಭಾಳ ಬೇಕಾದವರು ಅನ್ನೋಂತಹ ಸಾಕಷ್ಟು ಜನನೂ ಇರಬಹುದು. ಆದರೆ ಕ್ಷಣಾರ್ಧದಲ್ಲಿ ಕಾಲ ಏನು ಮಾಡ್ತೀವಿ ಇದೆಲ್ಲ ಅಷ್ಟನ್ನು ಹರತೆ ನಿಮಿಷ ಕಾರಸ್ಸರು. ಯಾಕೆ ಸಮಯ ಹಿಂಗಾಗ್ತದೆ? ಮಾಯಾಮಯಂ ಇದಂ ಮಾಯಾಮಯಂ, ಇತಿ ಬುದ್ಧ್ವಾ. ಚೆನ್ನಾಗಿ ನಾನು ತಿಳ್ಕೋಬೇಕು, ಮಾಯಾಮಯಮಿದಂ ಅಧ ಮಾಯಾಮಯಮಿದಂ ಇದಂ ಅಖಿಲಂ ಮಾಯಾಮಯಂ ಇತಿ ಬುದ್ಧ್ವಾ. ಆಮೇಲೆ ತ್ವಂ ನೀನು ಬ್ರಹ್ಮವಿದ್ಯೆಗಾಗಿ ಪ್ರಯತ್ನ ಮಾಡು. ಬ್ರಹ್ಮಪದಂ ತ್ವಂ ಪ್ರವಿಶ ವಿಧಿತ್ವ. ಇನ್ನು ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯ, ಬ್ರಹ್ಮ ವಿಚಾರ, ತತ್ವಜ್ಞಾನ, ಆ ತತ್ವ ಪ್ರಸಾದವನ್ನು ಪಡೆಯುವ ಪ್ರಯತ್ನ ಮಾಡು. ದಿನಯಾಮಿನ್ಯಂ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ ದಿನಯಾಮಿನ್ಯೌ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಃ ತದಪಿ ನ ಮುಂಚತ್ಯಾಶಾವಾಯುಃ ಭಜ ಗೋವಿಂದಂ ಭಜ ಗೋವಿಂದ ಗೋವಿಂದಂ ಭಜ ಮೂಢಮತೇ ಸಂಪ್ರಾಪ್ತೇ ಸನ್ನಿಹಿತೇ ಕಾಲೇ ನಹಿ ನಹಿ ರಕ್ಷತಿ ಡುಕುರಂ ಕರಂ ನಹಿ ನಹಿ ರಕ್ಷತಿ ಡುಕುರಂ ಓ